ರೈತ ಬಾಂಧವರೇ, ಇವತ್ತು ನಾವು ಗೆದ್ದಲು ಹುಳುವಿನ ಮಹತ್ವದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಗೆದ್ದದು ಹುಳು ಏನೇನು ಅನಾಹುತ ಮಾಡ್ತದೆ, ಗೆದ್ದದು ಹುಳು ಎಲ್ಲಿ ಬರ್ತದೆ, ಮತ್ತು ಇದರ ಪ್ರಭಾವ ಎಷ್ಟು, ಈ ಒಂದು ಕೃಷಿಯಲ್ಲಿ ಎಷ್ಟು ನಷ್ಟ ಮಾಡ್ತದೆ, ಗೃಹದಲ್ಲಿ ಎಷ್ಟು ನಷ್ಟ ಮಾಡ್ತದೆ, ಈ ಗೆದ್ದಲು ಹುಳುವನ್ನು ತಡೆಯುವುದು ಹೇಗೆ, ಹೀಗೆ ಎಲ್ಲ ಮಾಹಿತಿಯನ್ನು ಇವತ್ತು ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಶ್ರಾಂತ ಡೀನ್ ಆಗಿರುವ ಡಾಕ್ಟರ್ ರಾಜಗೋಪಾಲ್ ಸರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಈ ಒಂದು ಗೆದ್ದಲು ಹುಳು ಇದರ ಪ್ರಭಾವ ಎಷ್ಟು, ಈ ಗೆದ್ದಲು ಹುಳು ಅಂದ್ರೇನು, ನಮ್ಮ ರೈತ ಬಾಂಧವರಿಗೆ ಇನ್ನೊಮ್ಮೆ ಮಾಹಿತಿ ಮಾಡಿಕೊಡಿ ಸರ್. ಆಯ್ತು. ಬಹಳ ಸಂತೋಷದಿಂದ ನಾನು ಗೆದ್ದಲಿನ ಬಗ್ಗೆ ಹೆಚ್ಚಿನ ವಿವರಗಳನ್ನ ಕೊಡಲಿಕ್ಕೆ ಇಂದು ಇಲ್ಲಿ ಆಗಮಿಸಿದ್ದೇನೆ. ಪುರಾತನ ಕಾಲದಿಂದಲೂ ಸಹ ಗೆದ್ದಲು ಮಾನವನ ಬೆಳೆಯುವ ಆಹಾರ ಬೆಳೆಗಳು ವಸ್ತು ಸಾಮಗ್ರಿಗಳನ್ನ ತಿಂದು ನಷ್ಟ ಮಾಡುತ್ತಿವೆ. ಗೆದ್ದಲನ್ನು ಸಂಸ್ಕೃತದಲ್ಲಿ ಕಾಷ್ಟರಿಕ ಎಂದು ಕರಿತೇವೆ, ಅಂದರೆ ಒಣಮರ ಅಥವಾ ಕಟ್ಟಿಗೆ ತಿನ್ನುವ ಹುಳುಗಳೆಂದು ಅರ್ಥ. ವಾಲ್ಮೀಕಿ ಮಹರ್ಷಿ ತಪಸ್ಸಿನಲ್ಲಿದ್ದಾಗ ಅವರ ಮೈ ಮೇಲೆ ಗೆದ್ದಲು ಉತ್ತವನ್ನು ಕಟ್ಟಿ ಅವರಿಗೆ ವಾಲ್ಮೀಕಿ ಎಂದು ಹೆಸರು ಬಂದಿತೆಂದು ಸರ್ವವಿದಿತ. ಕೀಟಗಳ ಸಾಮಾನ್ಯ ವಿಕಾಸದಲ್ಲಿ ಪೂರ್ವಜ ಗೆದ್ದಲುಗಳು ಸುಮಾರು 200 ದಶಲಕ್ಷ ವರ್ಷಗಳ ಹಿಂದೆಯೇ ಉದ್ಭವಿಸಿರುವ ಕೀಟಗಳೆಂದು ಕೀಟಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಆದರೆ 17ನೇ ಶತಮಾನದಿಂದ ಮಾತ್ರ ಗೆದ್ದಲುಗಳು ಪ್ರಕೃತಿಯಲ್ಲಿ ಪ್ರಧಾನವಾಗಿ ಕಾಣಿಸಿಕೊಂಡಿವೆ. ಗೆದ್ದಲು ಸಂಘಜೀವಿಗಳು, ಆಂಗ್ಲ ಭಾಷೆಯಲ್ಲಿ ಟರ್ಮೈಟ್ಸ್ ಅಂತ ಕರಿತೇವೆ, ಇನ್ನೊಂದು ಅರ್ಥದಲ್ಲಿ ವೈಟ್ ಹ್ಯಾಂಡ್ಸ್ ಅಂತಲೂ ಕರೀತೇವೆ, ಅಂದರೆ ಬಿಳಿ ಇರುವೆಗಳು ಎಂದರ್ಥ. ಆದರೆ ಹೆಸರು ಗೆದ್ದಲುಗಳಿಗೆ ಅನ್ವಯಿಸುವುದಿಲ್ಲ, ಕಾರಣ ಇವು ಮಾಸಲು ಬಿಳುಪಿನಿಂದ ಕೂಡಿ ಹಳದಿ ಕಂದು ಬಣ್ಣದವರೆಗಿರ್ತವೆ ಮತ್ತು ಇರುವೆ ಗುಂಪಿಗೆ ಸೇರಿರುವುದಿಲ್ಲ. ಗೂಡಿನಲ್ಲಿ ಬೆಳೆಯುತ್ತಿರುವ ಗೆದ್ದಲಿನ ಮರಿಗಳು ಮತ್ತು ಅಪ್ಸರೆಗಳು ಮಾತ್ರ ಬಿಳುಪಾಗಿರುತ್ತವೆ. ಕೀಟಗಳ ಸಾಮಾನ್ಯ ವಿಕಾಸದಲ್ಲಿ ಗೆದ್ದಲುಗಳ ಸ್ಥಾನ ಇರುವೆಗಳಿಗಿಂತ ಪೂರ್ವಕಾಲದ್ದು ಜೀವನದಲ್ಲಿ ಅಪೂರ್ಣ ರೂಪಾಂತರವುಳ್ಳ ಆದಿಕಾಲದ ಐಸಾಪ್ಟೆರ ಸಮಪಕ್ಷೀಯ ಗಣಕ್ಕೆ ಸೇರಿದೆ. ಇವುಗಳ ನಡತೆಯಲ್ಲಿ ಹತ್ತಿರದ ಸಂಬಂಧಿ ಅಂದರೆ ಜಿರಳೆ. ಜಿರಳೆ ಯಾವ ರೀತಿ ಓಡಾಟ ನಡೆಸ್ತದೆ ಅದೇ ರೀತಿಯಲ್ಲಿ ಇವುಗಳ ಓಡಾಟ. ಗೆದ್ದಲುಗಳು ಇರುವೆಗಳು ಸಾಮಾಜಿಕ ಜೀವನದಲ್ಲಿ ಸ್ವಲ್ಪ ಒಟ್ಟಿಗೆ ಈ ಜಿರಳೆಗಳಿಗಿಂತ ಸ್ವಲ್ಪ ಮುಂದಿವೆ. ಈ ಪೂರ್ಣ ರೂಪಾಂತರದ ಗೆದ್ದಲು ಪೂರ್ಣ ರೂಪಾಂತರದ ಹೋಲಿಕೆ ಇದ್ರೂ ಸಹ ಹೈಮ್ನಾಪ್ಟರ ಪರಪಕ್ಷೀಯ ಗಣಕ್ಕೆ ಸೇರಿ ಇರುವೆಗಳು. ಗೆದ್ದಲು ಉಷ್ಣ ಮತ್ತು ಶೀತೋಷ್ಣ ವಲಯ ಕೀಟಗಳು. ಅನೇಕ ಗೆದ್ದಲಿನ ಪ್ರಭೇದಗಳು ಉಷ್ಣವಲಯದ ಮಳೆಯಾಶ್ರಿತ ಅರಣ್ಯ ಪ್ರದೇಶದಲ್ಲಿ ವ್ಯಾಪಿಸಿವೆ. ಆಫ್ರಿಕಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬಗೆಯ ಗೆದ್ದಲಿನ ಪ್ರಭೇದಗಳನ್ನು ಗುರುತಿಸಿದ್ದಾರೆ. ಇದೇ ಬಗೆಯ ವಿಸ್ತಾರವನ್ನು ದಕ್ಷಿಣ ಅಮೆರಿಕದ ಅಮೆಜಾನ್ ನದಿ ತೀರ ಪ್ರದೇಶಗಳಲ್ಲೂ ಸಹ ಕಾಣಬಹುದಾಗಿದೆ. ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಪ್ರಾಂತ್ಯಗಳಲ್ಲಿಯೂ ಸಹ ಹೆಚ್ಚಿನ ಪ್ರಭೇದಗಳನ್ನು ಗುರುತಿಸಲಾಗಿದೆ. ಆಫ್ರಿಕಾ ಮತ್ತು ಏಷ್ಯಾದ ಉಷ್ಣವಲಯಗಳಲ್ಲಿ ಅನೇಕ ಶಿಲೀಂಧ್ರವನ್ನು ಬೆಳೆಸುವ ಗೆದ್ದಲು ಪ್ರಭೇದಗಳು ಹಾಗೂ ಉತ್ತವನ್ನು ಗೆದ್ದಲುಗಳು ವಿಸ್ತಾರಗೊಂಡಿವೆ. ಉತ್ತ ಕಟ್ಟುವ ಗೆದ್ದಲುಗಳೇ ಹೆಚ್ಚಾಗಿ. ಸಾಮಾನ್ಯವಾಗಿ ಗೆದ್ದಲಿಗೆ ಒಣಮರಗಳೆಂದರೆ ಅಚ್ಚುಮೆಚ್ಚು. ತನ್ನ ಆಹಾರವನ್ನ ಮಣ್ಣಿನ ಪೊರೆಯಿಂದ ಮುಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುತಿ ತಿಂತವೆ. ಆದ್ದರಿಂದ ಮರ, ಗಿಡ, ಬಟ್ಟೆ, ಒಣಹೆಲೆ, ಹುಲ್ಲು ಮತ್ತು ಸಾಮಗ್ರಿಗಳಲ್ಲಿಗೆ ಗೆದ್ದಲು ಹಿಡಿದಿದೆ ಎಂದು ವಾಡಿಕೆ. ಗೆದ್ದಲನ್ನು ಜಿರಳೆಗಳಂತೆ ಕತ್ತಲಿನ ವಾಸಿಗಳೆಂದು ಕರೆಯುತ್ತಾರೆ, ಏಕೆಂದರೆ ಸೂರ್ಯನ ಬಿಸಿಲಿನ ಜಳಕ್ಕೆ ತಡೆಯುವುದಿಲ್ಲ. ಮಳೆ ನೀರು ಇವುಗಳ ಮೇಲೆ ಬೀಳದಂತೆ ಗೂಡುಗಳನ್ನು ಕಟ್ಟಿ ರಕ್ಷಣೆ ಪಡೆಯುತ್ತವೆ. ಉಸಿರಾಟದಿಂದ ಹೊರಹೊಮ್ಮುವ ಗಾಳಿ ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿರುತ್ತದೆ. ಇವುಗಳ ಶರೀರ ಸೂಕ್ಷ್ಮವಾಗಿದ್ದು ಬಿಸಿಲಿನಲ್ಲಿ ಬಿಟ್ಟಾಗ ಬದುಕಲಾರವು. ಆದ್ದರಿಂದಲೇ ಸುರಂಗಗಳನ್ನು ಮಾಡಿಕೊಂಡು ಮಣ್ಣಿನ ಪೊರೆಯನ್ನು ಕಟ್ಟಿಕೊಂಡು ರಕ್ಷಣೆ ಪಡೆಯುತ್ತವೆ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಡೀನ್ ಆಗಿರುವ ಡಾಕ್ಟರ್ ರಾಜಗೋಪಾಲ್ ಅವರು ಅತಿ ಮಹತ್ವವಾದ ಈ ಒಂದು ಗೆದ್ದಲು ಹುಳು ಮತ್ತು ಅದರ ನಿಯಂತ್ರಣದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಅಪಾರ ಅನುಭವ ಹೊಂದಿ ರೈತರಿಗೆ ಮಾರ್ಗದರ್ಶನ ನೀಡುತ್ತಾ ಬರ್ತಾ ಇದ್ದಾರೆ. ಈಗಲೂ ಕೂಡ ಇವರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೃಷಿಗೆ ಪೂರಕವಾದ ಸಲಹೆ ಸೂಚನೆ ಸಂಶೋಧನೆಗಳನ್ನು ಹೊರಗೆ ತರ್ತಾ ಇದ್ದಾರೆ. ಇವತ್ತು ರೈತ ಬಾಂಧವರಿಗೋಸ್ಕರ ಈ ಒಂದು ಗೆದ್ದಲು ಹುಳು ನಿಯಂತ್ರಣ ಮತ್ತು ಅದರ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಅವರೇ, ಈ ಗೆದ್ದಲು ಹುಳುವಿಂದ ರೈತ ಬಾಂಧವರಿಗೆ ಉಪಯೋಗ ಕೂಡ ಇದೆ ಅಂತ ನಾವು ಕೇಳಿದ್ದೇವೆ, ಅದ್ರ ಉಪಯೋಗನೂ ಕೂಡ ಇದರ ಜೊತೆಗೇನೆ ತಿಳಿಸ್ಕೊಡ್ಬೇಕು. ಹೌದು, ಗೆದ್ದಲಿನ ಸಾಮಾಜಿಕ ಜೀವನದಲ್ಲಿ ಅನೇಕ ರೀತಿಯ ಸ್ವಭಾವ ವೈಶಿಷ್ಟ್ಯಗಳನ್ನ ಹೊಂದಿರ್ತವೆ. ಬಹಳ ಮುಖ್ಯವಾಗಿ ಗೂಡುಗಳ ವಿನ್ಯಾಸ ರಚನೆ, ರೆಕ್ಕೆ ಹುಳುಗಳ ಹಾರಾಟ, ವಸಾಹತುಗಳ ಸ್ಥಾಪನೆ, ಸಂಘ ಜೀವನ, ಕೆಲಸದ ಹಂಚಿಕೆ, ಆಹಾರ ಶೇಖರಣೆ, ಜೀರ್ಣಿಸಲು ಸಹಜೀವಿಗಳ ಅವಲಂಬನೆ, ಶಿಲೀಂಧ್ರ ತೋಟಗಳನ್ನು ಬೆಳೆಸುವಿಕೆ, ಶಿಸ್ತು, ಸಹಕಾರ, ಬಾಳ್ವೆ ಮುಂತಾದ ಚಟುವಟಿಕೆಗಳನ್ನ ಈ ಸಾಮಾಜಿಕ ಕೀಟಗಳಲ್ಲಿ ಗೆದ್ದಲಿನ ವಸಾಹತುವಿನಲ್ಲಿ ಮಾತ್ರ ನಾವು ಸ್ಪಷ್ಟವಾಗಿ ನೋಡಬಹುದು. ಗೆದ್ದಲು ಅವಿಭಾಜ್ಯ ಕುಟುಂಬ ಜೀವಿ, ತನ್ನದೇ ಆದಂತಹ ವಸಾಹತುವಿನಲ್ಲಿ ಮಾನವನ ಸಮಾಜಕ್ಕಿಂತಲೂ ಅತ್ಯಂತ ಸುವ್ಯವಸ್ಥಿತ ಸಾಮಾಜಿಕ ಜೀವನ ನಡೆಸತಕ್ಕಂತಹ ಕೀಟ. ಗಟ್ಟಿ ಮಣ್ಣಿನ ಜೋಡಣೆಯಲ್ಲಿ ನಿರ್ಮಿಸಿರುವ ಗೂಡುಗಳೇ ಇವುಗಳ ವಾಸಸ್ಥಾನ. ಇದನ್ನ ನಾವು ಬೇಕಾದ್ರೆ ಅಭೇದ್ಯ ಕೋಟೆ ಅಂತಲೂ ಕರೆಯಬಹುದು. ಈ ಗಟ್ಟಿ ಮಣ್ಣಿನ ಜೋಡಿನಲ್ಲಿ ನಿರ್ಮಿಸುವ ಗೂಡುಗಳೇ ಗೆದ್ದಲಿನ ಗೂಡು ತನ್ನದೇ ಆದಂತ ವಿನ್ಯಾಸದಿಂದ ತನ್ನ ತಂತ್ರ ನಿರ್ಮಿತ ಅಭೇದ್ಯ ಕೋಟೆ ಅಂತ ಕರಿತೀವಿ. ಜಾತಿ ಪದ್ಧತಿ ಮಾನವನಿಗೆ ಮುಂಚೆಯೇ ಗೆದ್ದಲಲ್ಲಿ ಕಂಡಿದೆ, ಆದರೂ ಭಿನ್ನ ಭೇದವಿಲ್ಲ. ವಸಾಹತುವಿನಲ್ಲಿ ಗೆದ್ದಲಿನ ಮರಿಗಳು ಬೆಳೆದು ತಮ್ಮ ವೃತ್ತಿಗನುಗುಣವಾಗಿ ವಿಂಗಡಿತವಾಗಿರುವ ಗಂಡು, ಹೆಣ್ಣು, ಕೆಲಸಗಾರರು, ಸೈನಿಕರು ಅಂದ್ರೆ ರಕ್ಷಣೆಗೆ ಎಲ್ಲ ಎಂದು ವಿಂಗಡಣೆ ಮಾಡಲಾಗಿದೆ. ಇವುಗಳ ಶರೀರದ ಮಾರ್ಪಾಡು ಸಹ ಜಾತಿಗನುಗುಣವಾಗಿರುತ್ತದೆ. ಗಂಡು ಮತ್ತು ಹೆಣ್ಣು ಗೆದ್ದಲುಗಳನ್ನ ರಾಜ ಮತ್ತು ರಾಣಿ ದಂಪತಿಗಳೆಂದು, ಕೆಲಸಗಾರ ಮತ್ತು ಸೈನಿಕ ಗೆದ್ದಲುಗಳನ್ನ ಬಂಜೆಗಳಾಗಿದ್ರೂ ಸಹ ಎಲ್ಲಾ ಕೆಲಸಗಾರಗಳನ್ನು ನಿರ್ವಹಿಸುತ್ತವೆ. ಪ್ರತಿಯೊಂದು ಜಾತಿಯ ಗೆದ್ದಲು ವಸಾಹತುವಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಶಿಸ್ತಿನಿಂದ ತಮ್ಮ ತಮ್ಮ ಕೆಲಸವನ್ನು ನಿರ್ವಹಿಸುತ್ತವೆ. ಗೆದ್ದಲಿನ ವಸಾಹತುವಿನಲ್ಲಿ ಪ್ರಧಾನವಾಗಿ ಎರಡು ಬಗೆಯ ಗೆದ್ದಲುಗಳಿರ್ತವೆ. ರೆಕ್ಕೆಗಳಿರುವ ಸಂತಾನೋತ್ಪಾದಕರು ಗಂಡು ಮತ್ತು ಹೆಣ್ಣು, ರೆಕ್ಕೆಗಳಿಲ್ಲದ ಬಂಜೆಗಳಾಗಿರತಕ್ಕಂಥ ಕೆಲಸಗಾರರು ಮತ್ತು ಸೈನಿಕರು. ಸಂತಾನೋತ್ಪಾದಕರಲ್ಲಿ ಪ್ರಬಲವಾದ ಸಂಯುಕ್ತ ಕಣ್ಣುಗಳಿಂದ ಕೂಡಿ ಎರಡು ಜೊತೆ ಸರಳ ಕಣ್ಣುಗಳು ಸಹ ಇರುತ್ತವೆ. ಆದರೆ ಬರಡು ಗೆದ್ದಲಿನ ಜಾತಿಗಳಲ್ಲಿ ಕೇವಲ ಒಂದು ಜೊತೆ ಸೂಕ್ಷ್ಮ ಸರಳ ಕಣ್ಣುಗಳು ತಲೆಯ ಚರ್ಮಕ್ಕೆ ಅಂಟಿಕೊಂಡಿರುತ್ತವೆ. ಇವೆಲ್ಲವೂ ಗೆದ್ದಲಿನ ವಸಾಹತುವಿನಲ್ಲಿ ರಾಜ, ರಾಣಿ, ಕೆಲಸಗಾರ ಮತ್ತು ಸೈನಿಕರೆಂದು ನಾಲ್ಕು ಜಾತಿಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಇವುಗಳಲ್ಲಿ ಕೆಲಸದ ಹಂಚಿಕೆ ಇರುತ್ತದೆ. ಇವುಗಳ ಕೆಲಸಕ್ಕನುಗುಣವಾಗಿ ಶರೀರದ ಮಾರ್ಪಾಡಿನಲ್ಲಿ ವ್ಯತ್ಯಾಸವಿರುತ್ತದೆ. ಒಂದು ವಸಾಹತುವಿನಲ್ಲಿ ಒಂದೇ ರಾಜ ರಾಣಿಗಳಿದ್ದು ಕೆಲಸಗಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಸೈನಿಕರು ವಸಾಹತುವಿಗೆ ಬೇಕಾಗಿರತಕ್ಕಂತ ಬೇಕಾಗಿರುವಷ್ಟು ಸಂಖ್ಯೆ ಮಾತ್ರ ಇರುತ್ತದೆ. ತೆಳುವಾದ ಪಾರದರ್ಶಕ ರೆಕ್ಕೆಗಳಿವೆ, ಮಾಸಲು ಹಳದಿ ಬಣ್ಣ. ಸಂತಾನೋತ್ಪಾದಕರು ಎರಡು ಜೊತೆ ವರ್ಷಕ್ಕೊಂದಾವರ್ತಿ ಮಳೆಗಾಲದಲ್ಲಿ ಗೂಡುಗಳಿಂದ ಸಮಸಂಖ್ಯೆಯಲ್ಲಿ ಅಂದ್ರೆ ಗಂಡು ಮತ್ತು ಹೆಣ್ಣು ಸಮಸಂಖ್ಯೆಯಲ್ಲಿ ಹೊರಗಡೆ ಬಂದು ಜೊತೆಗೂಡಿ ನಂತರ ರೆಕ್ಕೆಗಳನ್ನು ಕಳಚಿ ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಸಣ್ಣ ಗೂಡನ್ನು ಕಟ್ಟಿ ಗಂಡು ಮತ್ತು ಹೆಣ್ಣು ಸಂಪರ್ಕಿಸಿದ ನಂತರ ಸಂಭೋಗವಾಗಿ ನಂತರ ರಾಣಿ ಗೆದ್ದಲು ಮೊಟ್ಟೆ ಇಟ್ಟು ಮರಿಗಳನ್ನು ಸಾಕಿ ವಸಾಹತುವನ್ನು ಪ್ರಾರಂಭಿಸುತ್ತವೆ. ನಂತರ ಗೆದ್ದಲಿನ ಸಂಖ್ಯೆ ಹೆಚ್ಚಿದಂತೆಲ್ಲ ಮರಿಗಳು ಬೆಳೆದಂತೆ ಗೂಡಿನ ಗಾತ್ರವು ಹೆಚ್ಚು ಕೆಲಸಗಾರ ಗೆದ್ದಲು ವಸಾಹತುವಿನ ಎಲ್ಲಾ ಬೆಳವಣಿಗೆಗೆ ನೆರವಾಗುತ್ತದೆ. ಸೈನಿಕ ಗೆದ್ದಲು ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತವೆ. ರಾಜ ಮತ್ತು ರಾಣಿ ಪ್ರತ್ಯೇಕ ಗೂಡಿನಲ್ಲಿ ವಾಸ ಮಾಡುತ್ತವೆ. ರಾಣಿಯ ಅಂಡಾಶಯವು ಚೆನ್ನಾಗಿ ಬೆಳೆದು ಮೊಟ್ಟೆ ಇಡುವುದರೇ ಇದರ ಕೆಲಸ. ಗೆದ್ದಲುಗಳಲ್ಲಿ ಈ ಅವರ ಜೀವನವನ್ನ ಸ್ವಲ್ಪ ಮಟ್ಟಿಗೆ ಗಮನಿಸಿದ್ರೆ ಗೆದ್ದಲುಗಳು ಭೂಮಿಯೊಳಗೆ ಗೂಡುಗಳ ನಿರ್ಮಾಣವನ್ನು ಮಾಡ್ತವೆ, ಭೂಮಿ ಮೇಲೆ ಹುತ್ತಗಳನ್ನು ಕಟ್ಟಿ ಬೆಳೆಸ್ತವೆ, ಶಿಲೀಂಧ್ರದ ತೋಟಗಳನ್ನು ಸಹ ಗೂಡಿಗೆನೊಳಗೆ ನಿರ್ಮಾಣ ಮಾಡ್ತವೆ. ಇಂಥ ಒಂದು ಗೂಡುಗಳನ್ನ ಬಹಳ ಆಕರ್ಷಿತವಾಗಿ ನೋಡಬೇಕು ಅಂತ ಅಂದ್ರೆ ಪಶ್ಚಿಮ ಘಟ್ಟ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ವಿಸ್ತಾರಗೊಂಡಿವೆ. ರಾಜ ಮತ್ತು ರಾಣಿ ಪ್ರತ್ಯೇಕ ಕೊಠಡಿಯಲ್ಲಿ ವಾಸ, ಕೆಲಸಗಾರರಿಗೆ ಕೆಲಸದೊಂದೇ ಚಿಂತೆ, ಸೈನಿಕರಿಗೆ ಸೈನಿಕ ರಕ್ಷಣೆಯೊಂದೇ ಚಿಂತೆ, ರಾಣಿ ಗೆದ್ದಲಿಗೆ ಮೊಟ್ಟೆ ಮರಿಗಳದೇ ಒಂದು ಚಿಂತೆ, ಸೆಲ್ಲೋಸ್ ಎಂಬ ಜೀರ್ಣವಾಗದಂತಹ ಆಹಾರವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಈ ಗೆದ್ದಲಿನಲ್ಲಿವೆ. ಈ ಒಂದು ಅವಗುಣಗಳ ಅನುಗುಣವಾಗಿ ಗೂಡುಗಳ ನಿರ್ಮಾಣ ಅವಕ್ಕೆ ಅಂದ್ರೆ ಪ್ರಭೇದಗಳು, ಬೇರೆ ಬೇರೆ ಪ್ರಭೇದಗಳು ಈ ಗೂಡುಗಳ ನಿರ್ಮಾಣವನ್ನು ಮಾಡಿಕೊಳ್ತವೆ. ಕೆಲವು ಗೂಡುಗಳು ಮೇಲ್ಭಾಗ ಮುಚ್ಚಿಕೊಂಡಿರತಕ್ಕಂಥದ್ದು, ಇವುಗಳಿಗೆಲ್ಲ ನಾವು ಮೂಗುತ್ತುಗಳು ಅಂತ ಕರಿತೀವಿ. ಎಲ್ಲಿ ಹೆಚ್ಚಿನ ಕೊಳವೆ ಅದು ಇಲ್ಲದೆ ಇರತಕ್ಕಂಥದ್ದು. ಇನ್ನು ಕೆಲವು ಚಿಮ್ನಿಗಳನ್ನ ತಯಾರು ಮಾಡ್ತವೆ, ಅದೇ ಒಂದು ಬೇರೆ ಬೇರೆ ಪ್ರಭೇದದ ಗೆದ್ದಲು. ಈ ರೀತಿಯಾಗಿ ಭೂಮಿ ಒಳಗಡೆನೇ ಒಂದು ಗೂಡು ಕಟ್ಟಿಕೊಂಡು ವಾಸ ಮಾಡ್ತಕ್ಕಂತ ಗೆದ್ದಲುಗಳು ಸಾಕಷ್ಟು ಇರ್ತವೆ. ಹೀಗಾಗಿ ಅವಕ್ಕೆ ಗಾಳಿ ಆಡೋದಾಗ್ಲಿ ಅಥವಾ ಆಹಾರವನ್ನು ಒದಗಿಸೋದಾಗ್ಲಿ ಇವೆಲ್ಲ ಜವಾಬ್ದಾರಿ ಈ ಕೆಲಸಗಾರ ಹುಳುಗಳು ಮತ್ತು ಕೆಲಸಗಾರ ಹುಳುಗಳ ರಕ್ಷಣೆಗೋಸ್ಕರ ಈ ಸೈನಿಕ ಹುಳುಗಳು ಯಾವಾಗೂ ಸದಾ ಅವುಗಳ ಜೊತೆಯಲ್ಲಿಯೇ ಇರ್ತವೆ. ಆಹಾರವನ್ನು ತಿನ್ನಿಸುವುದು ಸಹ ರಾಜ ರಾಣಿ ಮತ್ತು ಮರುಗಳಿಗೆ ಆಹಾರವನ್ನು ತಿನ್ನಿಸುವುದು ಸಹ ಈ ಒಂದು ಕೆಲಸಗಾರ ಹುಳುವಿನ ಜವಾಬ್ದಾರಿ. ಗೂಡಿನ ನಿರ್ಮಾಣ ಮಾಡೋದಾಗ್ಲಿ, ರಿಪೇರಿ ಮಾಡೋದಾಗ್ಲಿ, ಸ್ವಚ್ಛತೆಯನ್ನು ಕಾಪಾಡೋದಾಗ್ಲಿ, ಸಹಜೀವಿ ಶಿಲೀಂಧ್ರ ತೋಟಗಳನ್ನು ಬೆಳೆಸುವುದಾಗ್ಲಿ, ಇವೆಲ್ಲವೂ ಸಹ ಈ ಒಂದು ಕೆಲಸಗಾರ ಹುಳುಗಳ ಜವಾಬ್ದಾರಿ ಆಗಿರ್ತದೆ. ಅದರಿಂದನೇ ಕೆಲಸಗಾರ ಗೆದ್ದಲಿಗೆ ಯಾವಾಗಲೂ ಕೆಲಸದೊಂದೇ ಚಿಂತೆಯಾಗಿರ್ತದೆ. ಇವು ಕೆಲಸ ಮಾಡುವ ಯಾವುದೇ ಭಾಗದಲ್ಲಿ ಇದ್ದರೂ ಸಹ ಈ ರಕ್ಷಕರಾಗಿ ಈ ಸೈನಿಕ ಹುಳುಗಳು ಜೊತೆ ಯಾವಾಗೂ ಜೊತೆಯಲ್ಲೇ ಇರ್ತವೆ. ಹೀಗಾಗಿ ಸೈನಿಕ ಹುಳುಗಳು ಕೆಲಸಗಾರ ಹುಳುಗಳು ಸ್ವಲ್ಪ ಹೋಲಿಕೆ ಒಂದೇ ಆದರೂ ಸಹ ಸ್ವಲ್ಪ ಮಟ್ಟಿಗೆ ಸೈನಿಕ ಹುಳುವಿಗೆ ಹಲ್ಲುಗಳು ಮಾರ್ಪಾಡಾಗಿರ್ತದೆ, ಜೊತೆಗೆ ತಲೆನೂ ಸಹ ಕೆಲಸಗಾರ ಹುಳುಕಿನ ದಪ್ಪವಾಗಿರ್ತದೆ. ಕುಟುಂಬದ ರಕ್ಷಣೆಗೆ ಮೊನಚಾಗಿದ್ದು ದೊಡ್ಡದಾಗಿರ್ತವೆ. ಈ ವಸಾಹತುವಿಗೆ ಯಾವುದಾದರೂ ಶತ್ರು ಪ್ರಾಣಿಗಳು ಪ್ರವೇಶಿಸಿದರೆ ತಕ್ಷಣ ಕುಡಿಮೀಸೆ ಮತ್ತು ತಲೆಯನ್ನು ಮೇಲಕ್ಕೆತ್ತಿ ಭಯಾನಕ ಭಂಗಿಯಿಂದ ತಾಳಿ ಗೂಡಿನೊಳಗೆ ಬರುವಂತಹ ಶತ್ರುಗಳನ್ನು ತಮ್ಮ ದವಡೆಗಳಿಂದ ಕಚ್ಚಿ ಹಿಡಿಯುತ್ತವೆ. ಕೆಲಸಗಾರ ಗೆದ್ದಲು ಆಹಾರವನ್ನು ಹುಡುಕಿ ತರುವಾಗ ದಾರಿಗಳಲ್ಲಿ ನಿರ್ದಿಷ್ಟ ಅಂತರದಲ್ಲಿ ಸೈನಿಕರಂತೆ ಕಾವಲಿದ್ದು ಕೆಲಸಗಾರ ಗೆದ್ದಲನ್ನು ರಕ್ಷಿಸುತ್ತದೆ. ನಾಸುತಿ ಟರ್ಮಿಟಿನಿ ಅಂತ ಒಂದು ಉಪ ಕುಟುಂಬದ ಗೆದ್ದಲು ಪ್ರಭೇದಗಳಲ್ಲಿ ಸೈನಿಕ ಗೆದ್ದಲು ದವಡೆ ಹಲ್ಲುಗಳಿಗೆ ಬದಲಾಗಿ ತಲೆಯಲ್ಲಿಯೇ ಒಂದು ಮನಚಾಗಿರ್ತಕ್ಕಂತ ಒಂದು ಕೊಳವೆಯಂತಹ ಮೂತಿಯಿಂದ ಒಂದು ಬಗೆಯ ತೀಕ್ಷ್ಣವಾದ ದ್ರವವನ್ನು ಹೊರಸೂಸಿ ಶತ್ರುಗಳನ್ನ ಹಿಮ್ಮೆಟ್ಟಿಸುತ್ತದೆ. ಶತ್ರುಗಳಿಂದ ತಮ್ಮ ವಸಾಹತುವಿಗೆ ಯಾವ ರೀತಿಯ ತೊಂದರೆ ಆಗದಂತೆ ಗೂಡಿನ ಪ್ರತಿಭಾಗದಲ್ಲಿ ನಿಂತು ಎಲ್ಲಾ ಹುಳುಗಳನ್ನು ರಕ್ಷಿಸುತ್ತವೆ. ಸೈನಿಕ ಗೆದ್ದಲಿಗೆ ತಮ್ಮ ವಸಾಹತುವಿನ ಕಾವಲಿನದೊಂದೇ ಚಿಂತೆ. ಈಗ ಈ ಒಂದು ಇವುಗಳ ಜೀವನದ ಒಂದು ಚರಿತ್ರೆಯನ್ನ ತಿಳಿಸಿದ ಮೇಲೆ ವಿಶ್ವದ ಎಲ್ಲಾ ಪ್ರಾಂತ್ಯಗಳಿಂದ ಸಾಮಾನ್ಯವಾಗಿ 2600 ಹೆಚ್ಚು ಗೆದ್ದಲಿನ ಪ್ರಭೇದಗಳು ಗುರುತಿಸಿದ್ದೇವೆ. ಇವುಗಳನ್ನ 6 ಕುಟುಂಬಗಳಾಗಿ ವಿಂಗಡಿಸಲಾಗಿದೆ. ಈ ಒಂದು ಆದಿಕಾಲದ ಗೆಳದರ್ಜೆಯ ಕುಟುಂಬಗಳೆಂದು ಒಣಮರಗಳನ್ನು ತಿನ್ನುವವು, ಬೇರುಗಳನ್ನು ತಿನ್ನತಕ್ಕಂತ, ಸಾವಯವ ವಸ್ತುಗಳನ್ನು ತಿಂದು ಸಣ್ಣ ಸಣ್ಣ ಗೂಡುಗಳನ್ನು ಕಟ್ಟಿ ವಾಸಿಸತಕ್ಕಂತ ಅನೇಕ ಪ್ರಭೇದಗಳ ಈ ಒಂದು ಗೆದ್ದಲುಗಳು ಏಕಾಣು ಅನೇಕ ಬೆಳೆಗಳನ್ನ, ಅನೇಕ ಮರಗಳನ್ನ, ಅನೇಕ ಕಟ್ಟಡಗಳಲ್ಲಿ ಮರಗಳನ್ನು ಉಪಯೋಗಿಸಿರ್ತಕ್ಕಂತ ಕಟ್ಟಡಗಳಲ್ಲಿ ಹೆಚ್ಚಿನ ತೊಂದರೆಯನ್ನ ಮಾಡತಕ್ಕಂತವು. ಈಗ ಹೊಲದ ಬೆಳೆಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ತಕ್ಕಂತ ಗೆದ್ದಲು ಹುಲ್ಲಿನ ಮೇಲೆ ಪರೆಯನ್ನ ಕಟ್ಟಿ ಅಥವಾ ಯಾವುದಾದ್ರೂ ಮರದ ಕಾಂಡದ ಮೇಲೆ ದೊಡ್ಡ ಪರೆಯನ್ನ ಕಟ್ಟಿ ತನಗೆ ಬೇಕಾಗಿರ್ತಕ್ಕಂತ ಸೆಲ್ಯುಲೋಸ್ ಎಂಬ ಜೀರ್ಣಿಸಲಾಗದಂತ ವಸ್ತುವನ್ನ ತಿಂದು ಸಹಜೀವಿಗಳು ಏಕಾಣು ಜೀವಿಗಳ ಸಹಕಾರದಿಂದ ಅವು ಈಗ ಇವು ಈ ಸಹಜೀವಿಗಳು ಅಂತಂದ್ರೆ ನಾವು ಇಂಗ್ಲಿಷ್ನಲ್ಲಿ ಪ್ರೋಟೋಸೋಮನ್ಸ್ ಅಂತ ಕರಿತೀವಿ. ಅದರಲ್ಲಿ ಟ್ರೈಕೊಮನಾಡ್, ಆಕ್ಸಿಮನಾಡ್, ಹೈಪರ್ ಮ್ಯಾಸ್ಟ್ರಿಗೋಟ್, ಟ್ರೈಕೊನಿಂಪಾ ಈ ತರ ಜಾತಿಯ ಕಶಾಂಗ ಏಕಾಣು ಜೀವಿಗಳು ಇವು ಕರುಳಿನಲ್ಲಿ ನೆಲೆಸಿರ್ತವೆ. ಈ ತರದ್ದು ಪ್ರೋಟೋಸೋಮನ್ಸ್ಗಳು ಸಾಮಾನ್ಯವಾಗಿ ಮನುಷ್ಯನ ಹೊಟ್ಟೆಯಲ್ಲೂ ಸಹ ಇರಬಹುದು. ಅದೇ ರೀತಿಯಾಗಿ ಈ ಗೆದ್ದಲಿನಲ್ಲಿ ಇವು ಬಹಳ ಸಾಮಾನ್ಯವಾಗಿ ಜೀವಿಸ್ತವೆ. ಅದರಿಂದ ಈ ಸೆಲ್ಯುಲೋಸ್ ಅಂತಕ್ಕಂತ ಗಟ್ಟಿ ಪದಾರ್ಥವನ್ನ ಜೀರ್ಣಿಸಲು ಇವುಗಳು ಸಹಕಾರಿಯಾಗಿ ಕೆಲಸ ಮಾಡ್ತವೆ. ಈ ಗೆದ್ದಲುಗಳು ಆಹಾರ ಸೇವನೆಯಲ್ಲಿ 2 ವಿಧಗಳಿವೆ. ಕೆಲಸಗಾರ ಗೆದ್ದಲೇ ಗಿಡಮರಗಳ ತೊಗಟೆಯನ್ನು ಕೆರೆದು ತಂದು ಸ್ವತಃ ತಿನ್ನುವುದೇ ಅಲ್ಲದೆ ಇತರೆ ಗೆದ್ದಲುಗಳಿಗೆ ಒದಗಿಸುತ್ತವೆ. ಮರಿಹುಳು, ಅಪ್ಸರೆಗಳು, ಸೈನಿಕ ಗೆದ್ದಲು ಮತ್ತು ಸಂತಾನೋತ್ಪಾದಕರುಗಳು ಆಹಾರವನ್ನು ಒದಗಿಸಿಕೊಂಡು ತಿನ್ನುವ ಚೈತನ್ಯವಿರುವುದಿಲ್ಲ. ಆದ್ದರಿಂದ ಕೆಲಸಗಾರ ಹುಳುಗಳೇ ತಿಂದ ಆಹಾರವನ್ನು ಜಠರದಲ್ಲಿ ಅರೆದು ನಂತರ ಗೂಡುಗಳಲ್ಲಿ ದ್ರವರೂಪದ ಆಹಾರವನ್ನು ಉಗಿದು ಇವುಗಳಿಗೆ ಒದಗಿಸುತ್ತವೆ. ಬೇರೆ ಬೇರೆ ಎಲ್ಲಾ ಜಾತಿಯ ಹುಳುಗಳಿಗೆ ಒದಗಿಸ್ತವೆ. ಇದರಿಂದಾಗಿ ಕಶಾಣು ಏಕಾಣು ಜೀವಿಗಳು ಗೆದ್ದಲಿನ ಅನ್ನನಾಳದಲ್ಲಿ ಸೇರಿಕೊಂಡು ಸೆಲ್ಯುಲೋಸ್ ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡ್ತವೆ. ಈಗ ಇದು ಅನೇಕ ಜಾತಿಯ ಗೆದ್ದಲುಗಳು ಇವು ಸಾಮಾನ್ಯವಾಗಿ ಎಲ್ಲ ಅನೇಕ ಉಷ್ಣವಲಯಗಳಲ್ಲಿ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ವಾಸ ಮಾಡತಕ್ಕಂಥವು. ಈ ಒಂದು ಗೆದ್ದಲಿನ ಹಾವಳಿಯನ್ನ ಗಮನಿಸಿದ್ರೆ ಗೆದ್ದಿನಿಂದ ಪ್ರತಿ ವರ್ಷ ಭಾರತದಲ್ಲಿ 280 ದಶಲಕ್ಷ ರೂಪಾಯಿಗಳ ನಷ್ಟವಾಗುತ್ತದೆಂದು ಇಂದಿನ ಶತಮಾನದ ಆದಿಭಾಗದಲ್ಲಿ ಅಂದಾಜು ಮಾಡಿರ್ತಾರೆ. ಇದೇ ರೀತಿಯಾಗಿ ಇತರೆ ಅನೇಕ ರಾಷ್ಟ್ರಗಳಿಂದಲೂ ಕಟ್ಟಡಗಳಿಂದಲೂ ಗೆದ್ದಲಿಂದಾಗುವ ನಷ್ಟವನ್ನು ಸಾವಿರಾರು ದಶಲಕ್ಷ ರೂಪಾಯಿಗಳೆಂದು ಗುರುತಿಸಿದ್ದಾರೆ. ಭಾರತದಲ್ಲಿಯೂ ಸಹ ಸಾಕಷ್ಟು ನಷ್ಟವನ್ನ ಅಂದಾಜು ಮಾಡಿದ್ದಾರೆ. ಸುಮಾರು 50 ಪ್ರಭೇದಗಳು ಮಾತ್ರ ಮಾನವನು ಅವಲಂಬಿಸಿಕೊಂಡಿರುವ ಆಹಾರ ಬೆಳೆಗಳು, ವಸ್ತು ಸಾಮಗ್ರಿಗಳು, ಕಟ್ಟಡಗಳ ಮರದ ಸಾಮಾನುಗಳನ್ನು ತಿಂದು ನಷ್ಟಪಡಿಸುತ್ತವೆ. ಧಾನ್ಯದ ಬೆಳೆಗಳಲ್ಲಿ ಹೇಳಬೇಕು ಅಂದ್ರೆ ಗೋಧಿ, ಭತ್ತ, ಮುಸ್ಕಿನ ಜೋಳ, ಸಜ್ಜೆ, ಅಂದ್ರೆ ಭತ್ತ ಅಂತಂದ್ರೆ ಒಣ ಬೇಸಾಯದಲ್ಲಿ ಇದು ಭತ್ತ ಮತ್ತೆ ಗೋಧಿ ಜೋಳ ಅಂತೀವಲ್ಲ, ಅದು ಭತ್ತದ ಧಾನ್ಯಗಳ ಜೊತೆಗೂ ಮತ್ತೆ ಧಾನ್ಯಗಿದ್ದ ಜೊತೆಗಿದ್ದಂತ ಹುಲ್ಲಿಗೂ ಸಹ ಇದು ಬರ್ತದೆ. ಹುಲ್ಲಿಗೆ ಹುಲ್ಲು ತೀರಾ ಮಹತ್ವವಾದದ್ದು. ಮೇವಿಗೆ ಇವು ಬರ್ತದೆ. ಮೇವನ್ನು ಕೂಡ ತುಂಬಾ ಹಾಳು ಮಾಡ್ತಾ ಇದೆ ಇವತ್ತು. ಈಗ ಭತ್ತ ಅಂತ ಅಂದ್ರೆ ಅನೇಕ ನೀರಾವರಿ ಇರತಕ್ಕಂತ ಪ್ರದೇಶದಲ್ಲಿ ಭತ್ತ ಬೆಳಿತೀವಿ, ಅಂತ ಕಡೆ ಈ ಗೆದ್ದಿರೋದಿಲ್ಲ, ಗೆದ್ದಲು ಬರೋದೇ ಇಲ್ಲ. ಅದರಿಂದಲೇ ನಾವು ಭತ್ತಕ್ಕೆ ಎರಡನೇ ಸ್ಥಾನ ಕೊಟ್ಟಿದ್ದೀವಿ. ಒಣ ಬೇಸಾಯದಲ್ಲಿ ಏನಾದ್ರೂ ಭತ್ತ ಬೆಳೆದಾಗ ಇದನ್ನ ಈ ಗೆದ್ದಲಿನ ಕಾಟ ಇರ್ತದೆ. ಇದೇ ತರ ಈಗ ಮನೆಯಲ್ಲಿ ಇರೋಂತ ವಸ್ತುಗಳು ಅದು ಎಲ್ಲ ಇರಬಹುದು, ಬಟ್ಟೆ ಇರಬಹುದು, ಹೌದು, ಅಥವಾ ಏನು ಹಣ ನೋಟುಗಳಿರಬಹುದು, ಕರೆಕ್ಟ್, ಅಥವಾ ಇನ್ಯಾವುದು ಒಂದು ಪತ್ರಿಕೆ ಇರಬಹುದು, ಹೌದು, ಪೇಪರ್ಗಳಿರಬಹುದು, ಇವನ್ನೆಲ್ಲ ತಿಂತದೆ. ಕರೆಕ್ಟ್. ಇವನ್ನೆಲ್ಲ ಈಗ ನೋಡಿ ರಾಜಗೋಪಾಲ್ ಅವರೇ, ಹೌದು, ಇದು ಸೂಕ್ಷ್ಮವಾದ ಮಾಹಿತಿ ನಮ್ಮ ರೈತ ಬಾಂಧವರಿಗೆ. ಇವುಗಳ ನಿಯಂತ್ರಣ ಏನು, ಯಾವ್ದಾದ್ರೂ ಇದಕ್ಕೆ ತಕ್ಕ ಮಟ್ಟಿನ ಕೀಟ ಹತೋಟಿ ಔಷಧಿಗಳನ್ನು ತಿಳಿಸ್ಕೊಡಿ. ಈಗ ಕೆಲವು ಸಾರಿ ಈ ಧಾನ್ಯ ಬೆಳೆಗಳು ಅಂತ ಅಂದಾಗ ನೀವು ಗೋಧಿ ಬಹಳ, ಈಗ ಉತ್ತರ ಭಾಗದಲ್ಲಿ ಗೋಧಿಗೆ ಬಹಳ ಸೀರಿಯಸ್ ಪೆಸ್ಟ್ ಇದು. ಈಗ ಎಣ್ಣೆ ಕಾಳು, ಕಬ್ಬು, ಹತ್ತಿ, ಆಮೇಲೆ ಟೀ, ಕಾಫಿ, ಕೊಕ್ಕೋ, ಏಲಕ್ಕಿ, ತೆಂಗು, ಅಡಿಕೆ, ರಬ್ಬರು, ಎಲ್ಲಾ ಅರಣ್ಯ ಬೆಳೆಗಳು, ಬಹುಮುಖ್ಯವಾಗಿ ನೀಲಗಿರಿ, ಆಮೇಲೆ ಸರ್ವೆ, ಬಿಳಿಮರ, ಎಲ್ಲಾ ಹುಲ್ಲಿನ ಜಾತಿ, ಉಗ್ರಾಣದಲ್ಲಿರ್ತಕ್ಕಂಥ ಮರಮುಟ್ಟುಗಳು, ಪುಸ್ತಕಗಳು, ಬಟ್ಟೆ, ಈಗ ತಾವು ಹೇಳ್ದಂಗೆನೆ ಬಹಳ ಮುಖ್ಯವಾದಂತ ಕಾಗದ ಪತ್ರಗಳು, ಅಡ್ಡ ತರಾಯಿ, ಬಾಗಿಲು, ಕಿಟಕಿ, ಪೀಠೋಪಕರಣಗಳು ಮುಂತಾದವನ್ನ ಇವು ತಿಂದು, ಅದರಲ್ಲೂ ವಿಶೇಷವಾಗಿ ಗೊಬ್ಬರ ಸಾವಯವ ಗೊಬ್ಬರ ಭೂಮಿಗೆ ಹಾಕಿದಾಗ ಇವು ಗೆದ್ದಲಿನ ಕಾಟವಿರ್ತದೆ. ಈ ರೀತಿಯಾದಂತ ಸತತ ನೀರಾವರಿ ಬೆಳೆಗಳಲ್ಲಿ ಗೆದ್ದಲಿನ ಅವಳಿ ಇರೋದಿಲ್ಲ. ಒಣ ಬೇಸಾಯದಲ್ಲಿ ಎಲ್ಲಾ ಬೆಳೆಗಳಿಗೆ ಎಳೆ ಸಸಿಗಳಿಂದ ಹಿಡಿದು ಗೆದ್ದಲಿನ ಹಾವಳಿ ಇರ್ತದೆ. ಕಪ್ಪು ಮಣ್ಣಿನಲ್ಲಿ ಗೆದ್ದಲಿನ ಹಾವಳಿ ಅಂದ್ರೆ ಆಳವಾದ ಕಪ್ಪು ಮಣ್ಣಿನಲ್ಲಿ ಈ ಗೆದ್ದಲಿನ ಹಾವಳಿ ಇರೋದಿಲ್ಲ. ಅದೊಂದು ರೈತರ ಗಮನಕ್ಕೆ ತರಲಿಕ್ಕೆ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಆಳವಾಗಿರ್ತಕ್ಕಂಥ ಕಪ್ಪು ಭೂಮಿ ಕೆಲವು ಕಡೆ ಇರೋದ್ರಿಂದ ಈ ಗೆದ್ದಲಿನ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಈಗ ಇವುಗಳನ್ನ ಹತೋಟಿಗೆ ಬಂದಾಗ, ಹತೋಟಿ ಅಂತ ಅಂದ್ರೆ ಈ ಗೆದ್ದಲಿಗೆ ನಾವು ಮೊದಲು ಬಹಳ ಧೂಳನ್ನ ಅನೇಕ ವಿಧದ ಧೂಳು, ಅದು ಆಲ್ಡ್ರಿನ್ ಇರ್ಬೋದು, ಹೆಪ್ಟಾಕ್ಲೋರ್ ಇರ್ಬೋದು, ಕ್ಲೋರಡೈನ್ ಇರ್ಬೋದು, ಈ ರೀತಿಯಾದಂತ ಸಾಕಷ್ಟು ಇವುಗಳಿಂದ ಪರಿಸರದಲ್ಲಿ ತೊಂದರೆ ಆಗ್ತದೆ. ಈ ಕಾರಣದಿಂದ ಕೆಲವು ಉತ್ಪಾದಕ ಕೀಟಗಳಿಗೂ ತೊಂದರೆ ಆಗ್ತದೆ. ಕೀಟನಾಶಕಗಳನ್ನು ನಿಷೇಧ ಮಾಡಲಾಗಿದೆ. ಅದನ್ನ ನಿಷೇಧ ಮಾಡಲಿಕ್ಕೆ ಇದು ಒಂದು ವಿಶ್ವದಲ್ಲೇನೆ ತೀರ್ಮಾನ ತಗೊಂಡು ಅವುಗಳನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಈಗ ನಾವು ಈಗ ಬಳಕೆಯಲ್ಲಿರ್ತಕ್ಕಂತ ಔಷಧಿಗಳು ಅಂತಂದ್ರೆ ಹೊಸದಾಗಿ ಕೆಲವು ಬಂದಿದ್ದಾವೆ, ಬಹಳ ಬೆಲೆ ಇರ್ತಕ್ಕಂತ ಔಷಧಿಗಳು. ಅದರಿಂದ ರೈತರುಗಳು ನಾವು ಒಣ ಬೇಸಾಯದಲ್ಲಿ ಬೆಳೆಯತಕ್ಕಂತ ಬೆಳೆಗಳಿಗೆಲ್ಲನೂ ನೀವು ಈ ತರದ್ದು ಹೆಚ್ಚಿನ ಬೆಲೆ ಇರ್ತಕ್ಕಂತ ಔಷಧಿಗಳನ್ನ ಉಪಯೋಗ ಮಾಡಿ ಅಂತ ಅಂದ್ರೆ ಅವರು ಉಪಯೋಗ ಮಾಡೋದೇ ಇಲ್ಲ. ಏನಪ್ಪ ಅಂತ ಅಂದ್ರೆ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಎಲ್ಲಾದ್ರೂ ಮುತ್ತುಗಳಿದ್ರೆ ಅಥವಾ ಗೂಡುಗಳನ್ನ ಕಂಡ್ರೆ ಅವುಗಳನ್ನೆಲ್ಲ ಏನಾದ್ರೂ ಮಾಡಿ ಅಗದು ಅವುಗಳನ್ನ ನಾಶ ಮಾಡಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ರಾಣಿ ಹುಳನ ನಾಶ ಮಾಡಿದ್ರೆ ಆ ಗೂಡಿನಲ್ಲಿರ್ತಕ್ಕಂಥ ಸಾವಿರಾರು ಗೆದ್ದಲುಗಳ ಕಾಟ ಕಡಿಮೆ ಆಗ್ತದೆ. ಈ ರೀತಿಯಾದಂತ ಅಗಿದು ಹಾಳು ಮಾಡತಕ್ಕಂಥ ಕೆಲಸ ಒಂದಾದ್ರೆ ಮತ್ತೊಂದು ಅಂತಂದ್ರೆ ಯಾವ್ದಾದ್ರು ಔಷಧಿ ಗೂಡುಗಳು ಒಳಗಡೆನೆ ಹಾಕ್ಬಹುದು. ಹೆಚ್ಚುಗಟ್ಲೆ ನಾವು ಕ್ಲೋರೋಫೈರ್ಪಾಸ್ ಅಂತಕ್ಕಂಥ ಒಂದು 20 EC ಇರ್ತಕ್ಕಂಥ ಔಷಧಿನ ಶಿಫಾರಸು ಮಾಡ್ತೀವಿ. ಅದು ದ್ರಾವಣ 2 ml 1 L ನೀರಿನ ಪ್ರಮಾಣದಲ್ಲಿ ಸುಮಾರು 10-12 L ದ್ರಾವಣನ ಅಲ್ಲಿ ಸುರಿದಾಗ ಅಂದ್ರೆ ಕೀಟನಾಶಕ ಮಿಶ್ರ ಮಾಡಿರ್ತಕ್ಕಂತ ದ್ರಾವಣನ ನೀವು 2 ml 1 ಲೀಟ್ರಿನ ಪ್ರಮಾಣದಲ್ಲಿ ಬೆರೆಸಿ ನೀವು ಗೆದ್ದಲು ಗೂಡಿರೋ ಕಡೆ ಸುರಿದ್ರೆ ಬಹಳ ಹೆಚ್ಚಿನ ಸಂಖ್ಯೆಯ ಗೂಳನ್ನು ಹಾಳು ಮಾಡಬಹುದು. ಈ ರೀತಿಯಾದಂತ ಒಂದು ನಿಯಂತ್ರಣ ಕಾರ್ಯಕ್ರಮಗಳಿದ್ದಾವೆ. ಈಗ ಇತ್ತೀಚೆಗೆ ಕೆಲವು ಹೊಸ ಹೊಸ ಔಷಧಿಗಳು ಬಂದಿದ್ದಾವೆ, ಇಮಿಡಾಕ್ಲೋಫ್ರಿಡ್ ಅಂತಕ್ಕಂಥದ್ದು, ಅದನ್ನು ಉಪಯೋಗ ಮಾಡಬಹುದು ಕ್ಲೋರೋಫೈರಿಫಾಸ್ ಪದ್ ಬದಲಿಗೆ. ಇನ್ನೊಂದು ಟರ್ಮಿಡಾರ್ ಅಂತ ಒಂದು ಔಷಧಿ ಹೊಸದಾಗಿ ಬಂದಿದೆ, ಫಿಪ್ರೋನಿಲ್ ಅಂತ, ಅದನ್ನು ಸಹ ಬಳಕೆ ಮಾಡಬಹುದು. ಆದ್ರೆ ಇದನ್ನ ನಾವೆಲ್ಲಿ ರೆಕಮೆಂಡ್ ಮಾಡಿದ್ದೀವಿ ಅಂತಂದ್ರೆ ಈ ಕಟ್ಟಡಗಳಿಗೆ ಫೌಂಡೇಶನ್ಗಳಲ್ಲಿ ಉಪಯೋಗ ಮಾಡುವಾಗ ಈ ಗೆದ್ದಲಿನ ಕಾಟ ತಡೆಯೋದಕ್ಕೋಸ್ಕರ ಅಲ್ಲಿ ಈ ಔಷಧಿಗಳನ್ನ ಹೇಳ್ತಾ ಇರ್ತೀವಿ. ಈ ಏನಾದ್ರೂ ಈ ಭೂಮಿಗಳಿಗೆ ನಮ್ಮ ಕೃಷಿ ಭೂಮಿಗಳಲ್ಲಿ ಈ ಗೆದ್ದಲಿನ ಕಾಟ ಇತ್ತು ಅಂತಂದ್ರೆ ಒಂದು ಎಫೆಕ್ಟಿವ್ ಆಗಿ ಧೂಳೀಕರಿಸತಕ್ಕಂತ ಔಷಧಿಗಳನ್ನ ಉಪಯೋಗ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಗೆದ್ದಲಿನ ಕಾಟ ತಡೆಗಟ್ಟಬಹುದು. ಆಯ್ತು ಡಾಕ್ಟರ್ ರಾಜಗೋಪಾಲ್ ಅವರೇ, ಗೆದ್ದಲು ಹುಳು ನಿಯಂತ್ರಣ ಮತ್ತು ಅವುಗಳ ಸಂಪೂರ್ಣ ಪರಿಚಯ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ವಿಶ್ರಾಂತ ಡೀನ್ ಆಗಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜಗೋಪಾಲ್ ಅವರು ನಮ್ಮ ರೈತ ಬಾಂಧವರಿಗೆ ಅನೇಕ ವರ್ಷಗಳಿಂದ ಆಕಾಶವಾಣಿಯಿಂದಲೂ ಕೂಡ ತಮ್ಮದೇ ಆದ ಒಂದು ಮಾಹಿತಿಯನ್ನ ನಮ್ಮ ರೈತ ಬಾಂಧವರ ಕುಟುಂಬಕ್ಕೆ ನೀಡ್ತಾ ಬರ್ತಾ ಇದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಅವರೇ, ಇನ್ನೊಮ್ಮೆ ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಗೆದ್ದಲು ಹುಳು ಹತೋಟಿ ಕ್ರಮಗಳ ಕುರಿತು ಡಾಕ್ಟರ್ ಡಿ ರಾಜಗೋಪಾಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಿಪಟೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಪ್ರಾಣಿ ಕರು ಕಂಡು ರಾಜ ಸಾರಿ ಹೊರಟ ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆಗೆ, ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆ, ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆ ಮನೆಗೆ, ತಂದೆ ರಾರಮನೆ ಬಾಗಲು ಮುಂದೆ ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ಸೋಭದ್ರ ಕರೆಸಿ ಏನಂದಾನೆ ತಂಗಿ ನಮ್ಮ ಪಾದ ಇಡಿ ಬಾರೆ, ತಂಗಿ ನಮ್ಮ ಪಾದ ಇಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ಒಂದೇ ಗೊಟ್ಟೆ ನಿಮ್ಮ ಬೆನ್ನಕು ಬೇದ್ದು ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಾನು ಇಡಿಯಲ್ಲ ಅಣ್ಣಯ್ಯ ನಿನ್ನೆ ನಾ ಕೊಡಿವೆ ಕರುಣಿಸಿ, ಮತ್ತೆ ನಾ ಕೊಡಿವೆ ದೃಢದಿಂದ, ನಿನ್ನೆ ನಾ ಕೊಡುವ ಕರುಣಿಸಿ, ಮತ್ತೆ ನಾ ಕೊಡುವೆ ದೃಢದಿಂದ, ನಾ ಕೊಡಿವೆ ಕರುಣಿಸೋ ಮತ್ತೆ ನಾ ಕೊಡುವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣಿಸೋ ಮತ್ತೆ ನಾ ಕೊಡುವೆ ದೃಢದಿಂದ, ಅರೆಯ ಕೊಡಿವೆ ಆನೆ ಅಮರಿ ಕೊಡಿವೆ ಆನೆಗೂ ಮೈ ಜೇನಾದ ಕೊಡಿವೆ, ಆನೆಗೂ ಮೈ ಜೇನಾದ, ಆನೆಗೂ ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಮೈ ಜೇನಾದ ಕೊಡುವೆ, ತಂಜಮ್ಮ ತಡೆದ ಬಾಗಲ ಬಿಡು ನಮಗೆ, ಹಿಡಿದ ಪಾದವ ಬಿಡು ನಮಗೆ, ತಡೆದ ಬಾಗಲ ಬಿಡು ನಮಗೆ, ಹಿಡಿದ ಪಾದವ ಬಿಡು ನಮಗೆ, ಬಾಗಲ ಬಿಡು ನಮಗೆ, ಕಡದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು ನಮಗೆ. ನಮಗೊಂಟು ಆನೆ ಮರಿ ನಮಗೊಂಟು, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನೊಂಟು, ಆನೇರ ಮಗನುಂಟು, ಆನೆ ಆನೇರ ಮಗನ, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನ, ಆನೆ ಆನೇರ ಮಗನುಂಟು. ಅಣ್ಣಯ್ಯ ನಿನ್ನೆ ನಾ ಕೊಡಿವೆ ಕರುಣಿಸಿ, ಮತ್ತೆ ನಾ ಕೊಡುವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣಿಸಿ, ಮತ್ತೆ ನಾ ಕೊಡುವೆ ದೃಢದಿಂದ, ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ. ಕೊಡುವೆ ಒಂಟೆಯ ಮರಿ ಕೊಡುವೆ ಒಂಟೆಗೂ ಮೈ ಜೇನಾದು ಕೊಡುವೆ, ಒಂಟೆಗೂ ಮೈ ಜೇನಾದು ಕೊಡುವೆ, ಒಂಟೆಗೂ ಮೈ ಜೇನಾದ ಕೊಡುವೆ, ಒಂಟೆಗೂ ಮೈ ಜೇನಾದ ಕೊಡುವೆ, ಮೈ ಜೇನಾದು ಕೊಡುವೆ, ಒಂಟೆಗೂ ಮೈ ಜೇನಾದ, ಒಂಟೆಗೂ ಮೈ ಜೇನಾದ ಕೊಡುವೆ, ಒಂಟೆಗೂ ಮೈ ಜೇನಾದ ಕೊಡುವೆ, ಮೈ ಜೇನಾದು ಕೊಡುವೆ. ತಂಗಮ್ಮ ತಡೆದ ಬಾಗಲ ಬಿಡು ನಮಗೆ, ಇಳಿದ ಪಾದವ ಬಿಡು, ತೊಡದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು ನಮಗೆ, ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು ನಮಗೆ, ತಡದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು ನಮಗೆ. ಗೊಂಟು ಒಂಟೆ ಮರಿ ನಮಗೊಂಟು, ಒಂಟೆ ಆನೇರ ಮಗನುಂಟು, ಒಂಟೆ ಆನೇರ ಮಗನು, ಒಂಟೆ ಆನೇರ ಮಗನುಂಟು, ಒಂಟೆ ಆನೇರ ಮಗನುಂಟು, ಆನೇರ ಮಗನುಂಟು, ಒಂಟೆ ಆನೇರ ಮಗನುಂಟು, ಒಂಟೆ ಆನೇರ ಮಗನುಂಟು, ಒಂಟೆ ಆನೇರ ಮಗನುಂಟು, ಆನೇರ ಮಗನುಂಟು. ಅಣ್ಣಯ್ಯ ನಿನ್ನೆ ನಾ ಕೊಡುವೆ ಕರುಣಿಸಿ, ಮತ್ತೆ ನಾ ಕೊಡುವೆ ದೃಢ, ನಿನ್ನೆ ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ, ಕೊಡುವೆ ಕರುಣಿಸಿ, ಮತ್ತೆ ನಾ ಕೊಡುವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ. ಕಾಲಿಡುದ ಕೈಗೆ ಕಡಗ ಮಾಡಿಸಿ ಕೊಡುವೆ, ಕರಿಯ ವೇಳೆಮ್ಮೆ ಒಡು ಕೊಡುವೆ, ಕರಿಯ ವೇಳೆಮ್ಮೆ ಒಡ, ಕರಿಯ ವೇಳೆಮ್ಮೆ ಒಡ ಕೊಡುವೆ, ಕರಿಯ ವೇಳೆಮ್ಮೆ ಒಡ ಕೊಡುವೆ, ವೇಳೆಮ್ಮೆ ಒಡ ಕೊಡುವೆ, ಕರಿಯ ವೇಳೆಮ್ಮೆ ಒಡ ಕೊಡು, ಕರಿಯ ವೇಳೆಮ್ಮೆ ಒಡ ಕೊಡುವೆ, ಕರಿಯ ವೇಳೆಮ್ಮೆ ಒಡ ಕೊಡುವೆ, ವೇಳೆಮ್ಮೆ ಒಡ ಕೊಡುವೆ. ತಂಗಮ್ಮ ತಡೆದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು, ತಡದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು ನಮಗೆ, ತಡದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು, ತಡದ ಬಾಗಲ ಬಿಡು ನಮಗೆ, ಇಡದ ಪಾದವ ಬಿಡು ನಮಗೆ. ಇಡದ ಕೈಗೆ ಕಡಗ ನಮ್ಮೀಗಾವೆ, ಕರಿಯ ವೇಳೆಮ್ಮೆ ನಮಿಗೊಂಟು, ಕರಿಯ ವೇಳೆಮ್ಮೆ ನಮಿಗೊಂಟು, ಕರಿಯ ವೇಳೆಮ್ಮೆ ನಮಿಗೊಂಟು, ಕರಿಯ ವೇಳೆಮ್ಮೆ ನಮಿಗೊಂಟು, ಕರಿಯ ವೇಳೆಮ್ಮೆ ನಮಿಗೊಂಟು. ಅಣ್ಣಯ್ಯ ನಿನ್ನೆ ನಾ ಕೊಡುವೆ ಕರುಣಿಸಿ, ಮತ್ತೆ ನಾ ಕೊಡುವೆ ದೃಢ, ನಿನ್ನೆ ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ, ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣಿಸೋ, ಮತ್ತೆ ನಾ ಕೊಡುವೆ ದೃಢದಿಂದ. ತಿರುಮಾಲೆ ಕೊಡುವೆ ಪುತ್ರಳಿ ಹೆಸರ ಕೊಡುವೆ, ರವರತ್ನದ ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ, ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ, ರವರತ್ನದ ಪದಕ ನಿನಗಿಡುವೆ. ತಂಗಮ್ಮ ತಡೆದ ಬಾಗಲ ಬಿಡು ನಮಗೆ ಇಳಿದ ಪಾದವ ಬಿಡು ಕಣದ ಬಾಗಲ ಬಿಡು ನಮಗೆ ಇಳಿದ ಪಾದವ ಬಿಡು ನಮಗೆ ಬಾಗಲ ಬಿಡು ನಮಗೆ ಇಳಿದ ಪಾದವ ಬಿಡು ಕಣದ ಬಾಗಲ ಬಿಡು ನಮಗೆ ಇಳಿದ ಪಾದವ ಬಿಡು ನಮಗೆ ಬಾಗಲ ಬಿಡು ನಮಗೆ ಇಳಿದ ಪಾದವ ಬಿಡು ನಡೆದ ಬಾಗಲ ಬಿಡು ನಮಗೆ ಇಳಿದ ಪಾದವ ಬಿಡು ನಮಗೆ ಮಾಲೆ ಒಂಟು ನವರತ್ನ ಪದಕ ಒಂಟು ಮುತ್ರ ಮಾಲೆ ಒಂಟು ಪುತ್ರಳಿಯ ಸರ ಒಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ನವರತ್ನದ ಪದಕ ನಮಿಗೊಂಟು ಅಣ್ಣಯ್ಯ ನಿನ್ನೆ ನಾ ಕೊಡವೆ ಕರುಣಿಸಿ ಮತ್ತೆ ನಾ ಕೊಡವೆ ದೃಢದಿಂದ ನಿನ್ನೆ ನಾ ಕೊಡವೆ ಕರುಣಿಸೋ ಮತ್ತೆ ನಾ ಕೊಡವೆ ದೃಢದಿಂದ ನಾ ಕೊಡವೆ ಕರುಣಿಸೋ ಮತ್ತೆ ನಾ ಕೊಡವೆ ದೃಢದಿಂದ ನಿನ್ನೆ ನಾ ಕ ಶೋಭಾನದು ಶೋಭಗನ್ನ ನರಾರ್ಯಾರೋ ಬಲ್ಲೇರ ಶೋಭಾನವೇ ತಾಬಲ್ಲ ತನ್ನ ತಿಳೇರ ಸ ಶೋಭಾನವೇ ತಾಬಲ್ಲ ತನ್ನ ತಿಳೇರ ಸ ಶೋಭಾನವೇ ತಾಬಲ್ಲ ತಿಳೇರ ಸ ಶೋಭಾನವೇ ತಾಬಲ್ಲ ತನ್ನ ತಿಳೇರ ಸ ಶೋಭಾನವೇ ತಾಬಲ್ಲ ತನ್ನ ತಿಳಿದ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಆನಂದ ತಿಳಿಯಬೇಕೋ ಶೋಭಾನವೇ ಪರಬ್ರಹ್ಮಾನಂದ ತಿಳಿಯಬೇಕೋ ಶೋಭಾನವೇ ಮಾಡಿದಕ್ಕೆಯ ಮರದಲ್ಲಿಟ್ಟು ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೇ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೇ ಶೋಭಾನವೇ ಹಸಿಯ ಬಾರಿಯೋನೇ ಶೋಭಾನವೇ ಬಗ್ಗಾಡಿ ಹಸಿಯ ಬಾರಿಯೋನೇ ಶೋಭಾನವೇ ಒಂಗರು ಬಂದವೇ ಓಡಿಗೆರೆ ಶೋಭಾನವೇ ಒಂಗರು ಬಂದವೇ ಓಡಿಗೆರೆ ಶೋಭಾನವೇ ಬಂದವೇ ಓಡಿಗೆರೆ ಶೋಭಾನವೇ ಒಂಗರು ಬಂದವೇ ಓಡಿಗೆರೆ ಶೋಭಾನವೇ ಹುಟ್ಟಿದಕ್ಕೆ ಕೊಕ್ಕೆಲಿಟ್ಟು ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಕುಂತಾಡಿ ಆಸೆಯ ಬಾರಿಯೋನೇ ಶೋಭಾನವೇ ಜೋತರು ಬಂದವೇ ಓಡಿಗೆರೆ ಶೋಭಾನವೇ ಜೋತರು ಬಂದವೇ ಓಡಿಗೆರೆ ಶೋಭಾನವೇ ಓಡಿಗೆರೆ ಶೋಭಾನವೇ ಜೋತರು ಬಂದವೇ ಓಡಿಗೆರೆ ಶೋಭಾನವೇ ಸಣ್ಣಕ್ಕೆ ಹಸಿಯ ಸಣ್ಣಣ್ಣ ಬರುದಾನೆ ಶೋಭಾ ಸಣ್ಣ ಬಾವುಲಿಯ ಕಿವಿಯೋನೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ಬರೆಯೋ ಆಸೆಗಳ ಶೋಭಾನವೇ ಸಣದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡಕ್ಕೆ ಆಸೆಯ ದೊಡ್ಡಣ್ಣ ಬರೋದಾನೆ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೋನೆ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೋನೆ ಶೋಭಾನವೇ ಬಾವುಲೆಯ ಕಿವಿಯೋನೆ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೋನೆ ಶೋಭಾನವೇ ದೊಡ್ಡ ಬಾವುಲೆಯ ಕಿವಿಯೋನೆ ಅಣ್ಣಯ್ಯ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ಬರೆಯೋ ಆಸೆಗಳ ಶೋಭಾನವೇ ದೊಡ್ಡದಾಗಿ ಬರೆಯೋ ಆಸೆಗಳ ಶೋಭಾನವೇ ಆಸೆಯಲೇ ಸಣ್ಣ ಬರೋದಾನೆ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶಿವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶವಾಳ ದೋವಾ ಕ್ವಾರದಂಗೆ ಶೋಭಾನವೇ ದಶಿವಾಳ ಮ್ಯಾಲೆ ಶೋಭಾನವೇ ಮಲೆಗೋವನ್ಯಾರೆ ಬಾರದೋರು ಶೋಭಾನವೇ ಮಲೆಗೋವನ್ಯಾರ ಬಾರದಾರೆ ಶೋಭಾನವನ್ಯಾರೆ ಬಾರದೋರು ಶೋಭಾನವೇ ಮಲೆಗೋವನ್ಯಾರೆ ಬಾರದಾರು ಶೋಭಾನಕ್ಕೆ ಹಸಿಯ ಬಲ್ಲಣ್ಣ ಬರೋದಾನೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಶೋಭಾನವೇ ಬೆಲ್ಲದ ಚಗಳ ಕ್ವಾರದಂಗೆ ಚಗಳ ಕ್ವಾರದಂಗೆ ಹಸಿಯ ಮೇಲೆ ಶೋಭಾನವೇ ಬಾಸಿಂಗನ್ಯಾರೆ ಬಾರದೋರು ಶೋಭಾನವೇ ಬಾಸಿಂಗನ್ಯಾರೆ ಬಾರದೋರು ಶೋಭಾನವೇ ಬಾಸಿಂಗನ್ಯಾರೆ ಬಾರದೋರು ಶೋಭಾನವೇ ಬಾಸಿಂಗನ್ಯಾರೆ